ನೇರವಾಗಿ ಬಿತ್ತನೆ ಮಾಡೋದಕ್ಕಿಂತ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತಾರೆ ರೈತರು, ಅಥವಾ ಸಸಿಗಳನ್ನ ತೊಗೊಂಡೋಗಿ ಹಚ್ತಾರೆ. ಸೊ ಇದು ಮೆಣಸಿನಕಾಯಿಯಲ್ಲಿ ಪ್ರಮುಖವಾಗಿ ಬರುವ ಹುಳುಗಳು ಮತ್ತು ರೋಗಗಳು, ಆಮೇಲೆ ಅದರದ್ದು ಸಮಗ್ರ ನಿರ್ವಹಣೆಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಸ್ಪೆಸಿಫಿಕ್ ಆಗಿ ಮೆಣಸಿನಕಾಯಿಯಲ್ಲಿ ಅಂತಂದರೆ ಮೊದಲನೇ ಹಂತದಲ್ಲಿ ಬರುವುದಂತಂದರೆ ರಸ ಹೀರುವ ಕೀಟಗಳು ಅಂತ ಬರ್ತವೆ. ಸೊ ಇದು ಬೆಳೆಯ ಮೊದಲನೇ ಹಂತ, ಅಂದರೆ ಬೆಳೆ 30 ದಿನಗಳು ಇರುವವರೆಗೂ ಈ ಹುಳುಗಳು ಏನಿದೆ ಅಲ್ಲ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲ್ಲಿ ಹಾನಿಯನ್ನು ಉಂಟು ಮಾಡ್ತದೆ. ಸೊ ಅದರಲ್ಲಿ ರಸ ಹೀರುವ ಹುಳುಗಳು ಅಂತಂದರೆ ಒಂದು ಥ್ರಿಪ್ಸ್ ನುಸಿ ಅಂತ ಬರುತ್ತೆ, ಇನ್ನೊಂದು ಮೈಟ್ಸ್ ನುಸಿ ಅಂತ ಬರುತ್ತೆ. ಸೊ ಇವು ಪ್ರಮುಖವಾಗಿ ಬರುವಂಥ ಹುಳುಗಳು. ಸ್ಪೆಸಿಫಿಕ್ ಆಗಿ ಈಗ ರೈತರು ಆಡುಭಾಷೆಯಲ್ಲಿ ಮುಟ್ಟುರ್ ರೋಗ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಅದು ರೋಗ ಅಲ್ಲ, ಕೀಟದಿಂದ ಬರುವಂತಹ ಹಾನಿ ಅದು. ಸೊ ಅದರದ್ದು ಲಕ್ಷಣ ಏನಿರುತ್ತಂದರೆ ಎಲೆ ಮುದ್ರೋಗಿರುತ್ತೆ. ಸೊ ಅದಕ್ಕೆ ಎಲೆ ಮುಟ್ಟುರ್ ರೋಗ ಅಂತ ಹೇಳ್ತೀವಿ. ಸೊ ಅದೇನಿದೆ ಅಲ್ಲ ಅದು ಥ್ರಿಪ್ಸ್ ನುಸಿ ಆಮೇಲೆ ಮೈಟ್ಸ್ ನುಸಿಯಿಂದ ಆಗ್ತದೆ. ಸೊ ಮೊದಲನೇದಾಗಿ ಥ್ರಿಪ್ಸ್ ನುಸಿ. ಸೊ ಈ ಥ್ರಿಪ್ಸ್ ನುಸಿ ಏನಿದೆ ಅಲ್ಲ, ಈ ಬೆಳೆ ನಾವು ಹಚ್ಚಿದ 1 ತಿಂಗಳವರೆಗೂ ಈ ಥ್ರಿಪ್ಸ್ ನುಸಿದು ಬಾಧೆ ಇರುತ್ತೆ. ಅಂದರೆ ಬೆಳೆಯ 30 ದಿನಗಳವರೆಗೂ ಈ ಥ್ರಿಪ್ಸ್ ನುಸಿ ಏನಿರುತ್ತಲ್ಲ ಬೆಳೆ ಮೇಲೆ ರಸವನ್ನು ಹೀರಿ ಹಾನಿಯನ್ನು ಉಂಟು ಮಾಡ್ತದೆ. ಈ ಮೊದಲನೇದಾಗಿ ಈ ಥ್ರಿಪ್ಸ್ ನುಸಿಯ ಪ್ರೌಢ ಕೀಟಗಳಿರ್ಬೋದು ಅಥವಾ ಮರಿ ಕೀಟಗಳಿರ್ಬೋದು, ಇವೇನು ಮಾಡ್ತವೆ ಅಂತಂದರೆ ಎಲೆಗಳ ಕೆಳಭಾಗದಲ್ಲಿ ಇರ್ತವೆ ಇವು. ಜನರಲ್ಲಾಗಿ ನಾವು ರೈತರು ಹೋಗ್ಬಿಟ್ಟು ಹೊಲದಲ್ಲಿ ಎಲೆಯನ್ನು ತಿರುಗಿಸಿ ನೋಡಿದರೆ, ಸೊ ಎಲೆಯ ಕೆಳಭಾಗದಲ್ಲಿ ಚಿಕ್ಕದಾಗಿರೋ ಹಳದಿ ಬಣ್ಣದ ನುಸಿಗಳನ್ನ ಕಾಣ್ಬೋದು. ಸೊ ಈ ನುಸಿಗಳೇನು ಮಾಡ್ತಾವಂದರೆ ಎಲೆಯ ಕೆಳಭಾಗದಲ್ಲಿ ಇದ್ಕೊಂಡು ಆ ಎಲೆನ ಕೆದರಿಬಿಟ್ಟು ಅದರಿಂದ ಏನು ರಸ ಹೊರಗಡೆ ಬರುತ್ತಲ್ಲ, ಸೊ ಆ ರಸನ ಆ ಎಲೆನ ಕೆದರಿ ಉಜ್ಜಿ ಉಜ್ಜಿ ರಸ ಬರೋದನ್ನ ಆ ರಸನ ಹೀರ್ಕೊತಾವೆ. ಸೊ ಆ ರಸನ ಹೀರೋದ್ರಿಂದ ಏನಾಗುತ್ತೆ ಅಂತಂದರೆ ಎಲೆಯು ಕೆಳಭಾಗದಿಂದ ಏನಾಗ್ತದೆ ಅಂದರೆ ಒಂಥರ ಮುಟ್ರಾದಂಗೆ ಕಾಣಿಸ್ತದೆ, ಅಂದರೆ ಮುದುರ್ಕೊತದೆ, ಅಂದರೆ ಬಟ್ಲಾಕಾರದಲ್ಲಿ ಅದು ಮುದುರಿ ಹೋಗುತ್ತೆ. ಸೊ ನಂತರ ಏನು ಮಾಡ್ತದೆ ಅಂದರೆ ಎಲೆಗಳನ್ನ ರಸ ಹೀರಿದ ಮೇಲೆ ನರಗಳ ಮಧ್ಯಭಾಗದಲ್ಲೂ ಸಹ ಇವೇನಿರ್ತವೆ ಹೋಗಿ ಗುಂಪು ಗುಂಪಲ್ಲಿ ಕೂತ್ಕೊಂಡು ರಸ ಹೀರ್ತವೆ. ಅದರಿಂದ ನಾವು ನೋಡಿದರೆ ಎಲೆಯ ನರನೂ ಉಬ್ಬಿದಂಗೆ ಕಾಣಿಸ್ತದೆ. ನಂತರ ಈ ಬಾಧಿತ ಎಲೆಗಳೇನಾಗ್ತದೆ ಅಂದರೆ ಫಸ್ಟು ಆಕಾರ ಕಳೆದುಕೊಂಡು ನಂತರ ಬಣ್ಣ ಕಳೆದುಕೊಂಡು ಸೊ ಕಂದು ಬಣ್ಣಕ್ಕೆ ತಿರುಗಿಬಿಟ್ಟು ಈ ಎಲೆಗಳು ಉದುರಲಿಕ್ಕೆ ಪ್ರಾರಂಭ ಆಗ್ತವೆ. ನಂತರ ಇದು ಹೂ ಇರ್ಬೋದು ಮೊಗ್ಗು ಇರ್ಬೋದು ಈ ರಸ ಹೀರುವ ಹುಳುಗಳದ್ದು ಹಾನಿ ಜಾಸ್ತಿ ಆದರೆ ಇವೆಲ್ಲ ಉದುರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಥ್ರಿಪ್ಸ್ ನುಸಿ ಏನಿದೆ ಅಲ್ಲ ಈ ನಂಜಾಣು ರೋಗ, ಏನು ಮುಟ್ಟುರ್ ರೋಗ ಅಂತ ಹೇಳ್ತೇವಲ್ಲ ಎಲೆ ಮುಟ್ಟು ರೋಗ, ಅದನ್ನು ಪಸರಿಸೋದು ಸಹ ಇದು ಥ್ರಿಪ್ಸ್ ನುಸಿನೇ. ಸೊ ಈ ಥ್ರಿಪ್ಸ್ ನುಸಿದು ಹವಾಮಾನದಲ್ಲಿ ಅಂದರೆ ಉಷ್ಣತೆ ಜಾಸ್ತಿ ಇದ್ದಾಗ ಈ ಥ್ರಿಪ್ಸ್ ನುಸಿ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ನಂತರ ನೆಕ್ಸ್ಟ್ ಬಂದು ಜೇಡರ ನುಸಿ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಮೈಟ್ಸ್ ಅಂತ ಹೇಳ್ತೀವಿ. ಈ ಥ್ರಿಪ್ಸು ಮೈಟ್ಸು ಇವು ಜೊತೆ ಜೊತೆಯಲ್ಲೇ ಬರ್ತವೆ. ಸೊ ಇವು ಎರಡೂ ಕೂಡ್ಬಿಟ್ಟು ಮಾಡುವಂಥ ಹಾನಿನೇ ನಾವು ಮುಟ್ಟುರ್ ರೋಗ ಅಂತ ಹೇಳ್ತೀವಿ. ಇದನ್ನು ಸಹ ಏನು ಮಾಡ್ತದೆ ಅಂದರೆ ಎಲೆಯ ಕೆಳಭಾಗದಲ್ಲಿ ಇದ್ಕೊಂಡು ರಸವನ್ನು ಹೀರ್ತದೆ, ರಸವನ್ನು ಹೀರಿ ಎಲೆಗಳನ್ನ ಬಿರುಸಾಗಿ ಮಾಡಿಬಿಡ್ತದೆ. ಸೊ ಎಲೆನ ಬಿರುಸಾಗಿ ಮಾಡಿ ನಂತರ ಏನಾಗ್ತದಂದರೆ ಎಲೆಗಳನ್ನ ಆಕಾರ ಕಳ್ಕೊಂಡು ಕ್ರಮೇಣವಾಗಿ ಇವನು ಸಹ ಬಟ್ಲಾಕಾರದಲ್ಲಿ ತಿರುಗ್ತವೆ. ಸೊ ಇದು ಥ್ರಿಪ್ಸು ಮತ್ತು ಮೈಟ್ಸು ಎರಡು ಸೇರಿ ಮಾಡೋ ಹಾನಿಯನ್ನು ನಾವು ಮುಟ್ಟುರ್ ರೋಗ ಅಂತ ಹೇಳ್ತೀವಿ. ಸೊ ಈಗ ಈ ಮೆಣಸಿನಕಾಯಿಯಲ್ಲಿ ಬರುವುದು ಹೆಚ್ಚಿಗೆ ನಮಗೆ ಕಾಣಿಸೋದು ಅಂತಂದರೆ ಇದು ಎಲೆ ಮುಟ್ಟುರ್ ರೋಗನೇ. ಸೊ ಈ ಥರ ಇವೆರಡು ಹಾನಿಯನ್ನು ಜಾಸ್ತಿ ಮಾಡಿದರೆ ನಂತರ ಮುಂದಿನ ಸ್ಟೇಜ್ ಅಂತಂದರೆ ರಿಪ್ರೊಡಕ್ಟಿವ್ ಸ್ಟೇಜಲ್ಲೂ ಸಹ ಹೂಗಳು ಸಹ ಉದುರೋದಂಥ ಚಾನ್ಸಸ್ ಇರ್ತವೆ. ಆಮೇಲೆ ನಂತರ ಈ ಎಲೆಗಳನ್ನೂ ಉದುರ್ತವೆ, ಆಮೇಲೆ ಈ ಮೊಗ್ಗುಗಳನ್ನು ಉದುರ್ತವೆ. ಲೇಟ್ ಸ್ಟೇಜಲ್ಲಿ ಏನು ಈ ಕಾಯಿಗಳನ್ನೂ ಸಹ ಉದುರೋಂಥ ಚಾನ್ಸಸ್ ಇರ್ತವೆ. ಸೊ ಇದು ಮೈಟ್ಸ್ ನುಸಿ ಯಾವಾಗ ಜಾಸ್ತಿ ಇರುತ್ತೆ ಅಂತಂದರೆ ಈ ವಾತಾವರಣದಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ, ಆಮೇಲೆ ಆರ್ದ್ರತೆ ಹ್ಯೂಮಿಡಿಟಿ 80% ಅಂದರೆ ಜಾಸ್ತಿ ಆರ್ದ್ರತೆ ಇದ್ದಾಗ ಈ ಜೇಡನುಸಿಗಳೇನಾಗ್ತದೆ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಅದರದ್ದು ಹಾನಿನೂ ಜಾಸ್ತಿ ಉಂಟಾಗ್ತದೆ. ಸೊ ಬೆಳೆ ನಾಶವಾಗ್ತದೆ. ಇವೆರಡು ಮುಖ್ಯವಾಗಿ ಬರುವಂಥ ಹುಳುಗಳು ಈಗ ಸದ್ಯ ಈ ಭಾಗದಲ್ಲಿ. ಸ್ವಲ್ಪ ಅಲ್ಲಿ ಇಲ್ಲಿ ನಾವು ಸಸ್ಯ ಏನು ಅಂತಲೂ ನೋಡ್ಬೋದು. ಸೊ ಇವು ಕಪ್ಪು ಬಣ್ಣದಲ್ಲಿರ್ತವೆ, ರೌಂಡ್ ರೌಂಡ್ ಶೇಪಲ್ಲಿ ಇರ್ತವೆ. ಸೊ ಇವು ಸಹ ಎಲೆಗಳ ಕೆಳಭಾಗದಲ್ಲಿರ್ಬೋದು, ಆಮೇಲೆ ದೇಟಿನ ಮೇಲಿರ್ಬೋದು, ಆಮೇಲೆ ಎಲೆ ಕುಡಿಯಲ್ಲಿ ಇರ್ಬೋದು. ಇವೆಲ್ಲ ಸಹ ಗುಂಪು ಗುಂಪಾಗಿ ಕೂತ್ಕೊಂಡು ಇದನ್ನು ಸಹ ರಸ ಹೀರುವಂಥ ಹುಳು ಸಸ್ಯ ಏನಂತ. ಇದೇನು ಮಾಡುತ್ತೆ ಅಂತಂದರೆ ಫಸ್ಟಿಗೆ ಎಲೆಗಳಿಂದ ರಸ ಹೀರುತ್ತೆ, ನಂತರ ದೇಟುಗಳ ಮೇಲೆ ಹೋಗುತ್ತೆ, ಟಿಪ್ಸ್ ಕುಡಿ ಮೇಲೆ ಕೂತ್ಕೊಂಡು ರಸ ಹೀರ್ತದೆ. ಈ ರಸ ಹೀರಿ ಇನ್ನೊಂದು ಮುಖ್ಯವಾದ ಹಾನಿ ಏನು ಉಂಟು ಮಾಡ್ತದೆ ಅಂತಂದ್ರೆ, ಇದು ರಸ ಹೀರ್ತ ಒಂದು ಸಿಹಿ ಪದಾರ್ಥ ಹನಿಡಿವ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ ಅಲ್ಲಿ. ಸೊ ಆ ಸಿಹಿ ಪದಾರ್ಥವನ್ನು ಬಿಡುಗಡೆ ಮಾಡ್ತದೆ ಹೊರಗಡೆ. ಸೊ ಈ ಸಿಹಿ ಪದಾರ್ಥಕ್ಕೆ ಏನಾಗುತ್ತೆ ಅಂದ್ರೆ ಕಪ್ಪು ಬೂಸ್ಟ್ ಅನ್ನೋದು ಈ ಸಿಹಿ ಪದಾರ್ಥದ ಮೇಲೆ ಬೆಳ್ಕೊಂತದೆ. ಬೆಳ್ಕೊಂಡ ಮೇಲೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತ ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತೀವಲ್ಲ, ಸೊ ಇದು ಕಪ್ಪೆಲ್ಲ ಬೆಳ್ಕೊಂಡ್ಮೇಲೆ ಆ ಫೋಟೋಸಿಂಥಸಿಸ್ ಅನ್ನೋದು ಕಡಿಮೆ ಆಗುತ್ತೆ. ಆ ಫೋಟೋಸಿಂಥಸಿಸ್ ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಈ ಬೆಳೆಯಲ್ಲಿ ಆ ಫುಡ್ ಪ್ರೊಡಕ್ಷನ್ ಅನ್ನೋದು ಕಡಿಮೆ ಆಗಿಬಿಟ್ಟು ಇದರದ್ದು ಬೆಳೆ ಕುಂಠಿತವಾಗ್ತದೆ, ನಂತರ ಇಳುವರಿನೇ ಕಡಿಮೆ ಆಗ್ತದೆ. ಸೊ ಈ ಥರ ಇದು ಎಫಿಡ್ಸ್ ಸಸ್ಯಹೇನು ಅನ್ನೋದು ಬಾಧೆಯನ್ನು ಉಂಟು ಮಾಡ್ತದೆ. ನಂತರ ಕೆಲವು ಭಾಗದಲ್ಲಿ ಕತ್ತರಿಸುವ ಕೀಡೆ ಅಂದರೆ ಈ ಸಸಿಗಳಿದ್ದಾಗ ಅಥವಾ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದಾದ್ಮೇಲೇನು ಕೆಳಗಡೆ ಅಂದರೆ ಜಸ್ಟ್ ರೂಟ್ಸ್ ಮೇಲಿನ ಭಾಗ, ಬೇರುಗಳ ಮೇಲಿನ ಭಾಗದ ಮೇಲೆ ಜಸ್ಟ್ ಕೆಳಗಡೆ ಕಟ್ ಮಾಡುವಂಥ ಹುಳುಗಳು ಕತ್ತರಿಸೋ ಕೀಡೆ ಅಂತ ಹೇಳ್ತೀವಿ. ಸೊ ಈ ಹುಳುಗಳು ಏನು ಮಾಡ್ತವೆ ಅಂತಂದರೆ ಡೈರೆಕ್ಟಾಗಿ ಕೆಳಗಡೆ ಕಟ್ ಮಾಡ್ತವೆ, ಇದರಿಂದ ಗಿಡಗಳು ಕಟ್ಟಾಗಿ ಬೀಳ್ತವೆ. ಸೊ ಇದರದ್ದು ಹಾನಿಯ ಲಕ್ಷಣ ಇದು. ಸೊ ನಂತರ ಬಂದು ತಿನ್ನುವ ಕೀಟಗಳಲ್ಲಿ ಕತ್ತರಿಸು ಕೀಡೆ ಆಯಿತು, ನಂತರ ಎಲೆ ತಿನ್ನುವ ಕೀಟ ಸ್ಪೋಡಾಪ್ಟರ್ ಲದ್ದಿ ಹುಳು ಅಂತಲೂ ಹೇಳ್ತೀವಿ, ಇನ್ನೊಂದು ಹೆಲಿಕೋರ್ಪ ಕಾಯಿಕೊರ್ಕ ಅಂತ ಹೇಳ್ತೀವಿ. ಸೊ ಇವು ತಿನ್ನುವ ಕೀಟಗಳಲ್ಲಿ ಬರ್ತವೆ. ಸೊ ಸ್ಪೋಡಾಪ್ಟರ್ ಅಂತಂದರೆ, ಸೊ ಇದು ಬೇರೆ ಬೇರೆ ಬೆಳೆಗಳಲ್ಲೂ ಸಹ ಬರ್ತದೆ, ಔಡ್ಲಿ ಇರ್ಬೋದು ಇಲ್ಲ ಶೇಂಗಾ ಇರ್ಬೋದು. ಸೊ ಅದೇ ಥರ ಈ ಮೆಣಸಿನಕಾಯಿಯಲ್ಲೂ ಸಹ ಬರ್ತದೆ. ಸೊ ಇದ್ರದ್ದು ಹಾನಿಯ ಲಕ್ಷಣ ಯಾವ ಥರ ಬಾಧೆ ಮಾಡ್ತದೆ ಅಂತಂದರೆ, ಮೊದಲು ಇದು ಗುಂಪು ಗುಂಪಾಗಿ ಒಂದು ಎಲೆಗಳ ಮೇಲೆ ಒಂದು ಗುಂಪಲ್ಲಿ 200-300 ಮೊಟ್ಟೆಗಳಿರ್ತವೆ. ಸೊ ಗುಂಪು ಗುಂಪಾಗಿ ಒಂದು ಕಡೆ ಮೊಟ್ಟೆಯನ್ನು ಇಡ್ತದೆ. ನಂತರ ಕಾವ ಆದಮೇಲೆ ಮೊಟ್ಟೆಗಳು ಒಡೆದ್ಮೇಲೆ ಈ ಮೊಟ್ಟೆಗಳೇನು ಮಾಡ್ತವೆ ಅಂತಂದರೆ ಕಂಪ್ಲೀಟಾಗಿ ಎಲೆಗಳನ್ನ ಕೆದರ್ತಾ ಹರಿತನ್ನು ತಿಂತಾ ಬರ್ತವೆ. ತಿಂತಾ ಬಂದು ನೆಕ್ಸ್ಟು 2nd ಹಂತ 3rd ಹಂತ ಹೋದ್ಮೇಲೆ ಮರಿಹುಳು ಏನು ಮಾಡುತ್ತೆ ಅಂತಂದರೆ ಕಂಪ್ಲೀಟಾಗಿ ಎಲೆಗಳನ್ನ ತಿಂದುಬಿಡ್ತವೆ, ಅಂದರೆ ದೇಟನ್ನು ಮಾತ್ರ ಉಳಿಸಿ ಕಂಪ್ಲೀಟಾಗಿ ಗಿಡದ ಎಲೆಗಳನ್ನ ತಿಂದುಬಿಡ್ತವೆ. ನಂತರ ಈ ಕಾಯಿಯಾಗೋ ಹೊತ್ತಿನಲ್ಲಿ ಏನು ಮಾಡ್ತವೆ ಅಂತಂದರೆ ಕಾಯನ್ನು ಸಹ ತೂತ್ ಮಾಡಿ ಹಾನಿಯನ್ನು ಉಂಟು ಮಾಡ್ತವೆ. ಸೊ ಈ ಥರ ಈ ಸ್ಪೋಡಾಪ್ಟರ್ ಅಂದರೆ ಲದ್ದಿ ಹುಳು ಅನ್ನೋದು ಬಾಧೆಯನ್ನು ಉಂಟು ಮಾಡ್ತದೆ. ನಂತರ ಕಾಯಿಕೊರ್ಕ ಕೀಡೆ ಹೆಲಿಕೋರ್ಪ ಅಂತ ಹೇಳ್ತೀವಿ. ಸೊ ಇದು ಹಸಿರು ಕಾಯಿಕೊರ್ಕ ಅನ್ಬೋದು ಹೆಲಿಕೋರ್ಪ ಅನ್ಬೋದು. ಈ ಕೀಡೆಯು ಸಹ ಏನು ಮಾಡ್ತದೆ ಅಂದರೆ ಮೊದಲನೇ ಹಂತದಲ್ಲಿ ಈ ಎಲೆಗಳನ್ನ ಹರಿತನ್ನು ತಿಂದು ಕಟ್ ಮಾಡಿಬಿಟ್ಟು ಹಾನಿಯನ್ನು ಉಂಟು ಮಾಡ್ತದೆ. ನಂತರ ಏನು ಮೆಣಸಿನಕಾಯಿ ಕಾಯಿ ಬಿಡುವ ಹಂತದಲ್ಲಿ ಕಾಯಿಗಳ ಮೇಲೆ ತೂತನ್ನು ಉಂಟು ಮಾಡಿ ಇದು ಹಾನಿಯನ್ನು ಉಂಟು ಮಾಡ್ತದೆ. ಸೊ ಇನ್ನೊಂದು ಹುಳು ಅಂತಂದರೆ ಪ್ರಮುಖವಾಗಿ ಈಗ ಒಂದು 6-7 ವರ್ಷಗಳಾಯಿತು. ಸೊ ಈ ಹುಳು ಪ್ರಮುಖವಾಗಿ ಮೆಣಸಿನಕಾಯಿಯಲ್ಲಿ ಬರ್ತದೆ. ಅದು ಯಾವುದು ಅಂತಂದರೆ ಗಾಲ್ ನೊಣ ಅಂತ ಹೇಳ್ತೀವಿ ನಾವು, ಗಾಲ್ ಮಿಡ್ಜ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಈ ಹುಳು ಏನಿರುತ್ತೆ ಅಂದರೆ ತುಂಬ ಚಿಕ್ಕದಾಗಿ ಒಂಥರ ಸೊಳ್ಳೆ ಇದ್ದಂಗೆ ಇರುತ್ತೆ ಇದು ಪ್ರೌಢ ಕೀಟ. ಸೊ ಆ ಹಳದಿ ಬಣ್ಣದ ಕಲರಲ್ಲಿ ಇದು ಪ್ರೌಢ ಕೀಟ ಇರುತ್ತೆ, ಸೊಳ್ಳೆ ಇರುತ್ತೆ. ಸೊ ಈ ಪ್ರೌಢ ಕೀಟ ಏನು ಮಾಡುತ್ತೆ ಅಂತಂದರೆ ಹೂ ಮೊಗ್ಗಿನ ಅಂಡಾಶಯಗಳೇನಿರ್ತಾವಲ್ಲ ಅದ್ರ ಮೇಲೆ ಇದು ತಿನ್ನುತ್ತೆ, ಅಂದರೆ ಅದ್ರ ಮೇಲೆ ಇದು ಹಾನಿಯನ್ನು ಉಂಟು ಮಾಡ್ತದೆ. ಸೊ ಫಸ್ಟಿಗೆ ಈ ಪ್ರೌಢ ಕೀಟ ಏನು ಮಾಡ್ತದೆ ಅಂದರೆ ಹೂಗಳಲ್ಲಿ ಹೋಗ್ಬಿಟ್ಟು ಮೊಟ್ಟೆಯನ್ನು ಇಡ್ತದೆ. ಮೊಟ್ಟೆ ಮರಿ ಒಡೆದ ಮೇಲೆ ಏನಾಗುತ್ತೆ ಅಂದರೆ ಹೂ ಆಮೇಲೆ ಆ ಮೊಗ್ಗಿನ ಅಂಡಾಶಯ ಆ್ಯಂಥರ್ಸ್ ಅಂತ ಹೇಳ್ತೀವಿ ನಾವು, ಅದನ್ನು ತಿಂದುಬಿಟ್ಟು ಬಾಧೆಯನ್ನು ಉಂಟು ಮಾಡ್ತವೆ. ಸೊ ಬಾಧೆಗೊಳಗಾದ ಸಸ್ಯಗಳಿಂದ ಮೊಗ್ಗುಗಳಿರ್ಬೋದು, ಹೂಗಳಿರ್ಬೋದು, ಅಥವಾ ಎಳೆಯಾಗಿ ಇರುವಂತಹ ಕಾಯಿಗಳಿರ್ಬೋದು, ಇವು ಉದುರ್ತವೆ. ನಂತರ ಕಾಯಿ ಬೆಳೆಯನ್ನು ಸಹ ಕುಂಠಿತಗೊಳ್ತದೆ. ಇನ್ನೊಂದು ನಾವು ಸ್ಪೆಸಿಫಿಕ್ ಆಗಿ ಹೇಳಬೇಕು ಲಕ್ಷಣ ಅಂತಂದರೆ ಕಂಪ್ಲೀಟಾಗಿ ಇದು ಕಾಯಿ ಏನಿರುತ್ತಲ್ಲ ಆಕಾರ ಕಳ್ಕೊಂಡಿರುತ್ತೆ, ಅಂದರೆ ಒಂಥರ ಸಿ ಶೇಪ್ ಥರ ಆಗೋದು, ಕಂಪ್ಲೀಟಾಗಿ ಮುದ್ರೋಗೋದು, ಆ ಥರ ನಾವು ಈ ಗಾಲ್ ನೊಣದಿಂದ ಈ ಹಾನಿಯ ಲಕ್ಷಣವನ್ನು ನೋಡ್ಬೋದು. ನಮಗೆ ನೆಕ್ಸ್ಟು ಮಾರುಕಟ್ಟೆಗೆ ಸಹ ನಮಗೆ ಪ್ರಾಬ್ಲಮ್ ಆಗುತ್ತೆ ರೈತರಿಗೆ. ಸೊ ಇದೆಲ್ಲ ಮೆಣಸಿನಕಾಯಿಯಲ್ಲಿ ಬರುವಂತಹ ಕೀಟಪೀಡಗಳು. ಇದರ ಸಾರಾಂಶ ಹೇಳಬೇಕು ಅಂತಂದರೆ ಮೊದಲನೇ ಹಂತದಲ್ಲಿ ರಸ ಹೀರುವ ಕೀಟಗಳು ಥ್ರಿಪ್ಸ್ ನುಸಿ ಹಾಗೂ ಮೈಟ್ಸ್ ನುಸಿ ಬರ್ತವೆ. ನೆಕ್ಸ್ಟು ಮುಂದಿನ ಬೆಳವಣಿಗೆ ಹಂತದಲ್ಲಿ ಕತ್ತರಿಸುವ ಕೀಡೆಗಳಂದರೆ ಅಥವಾ ಎಲೆ ತಿನ್ನುವ ಕೀಟಗಳಂತ ಹೇಳ್ತೀವಿ, ಸ್ಪೋಡಾಪ್ಟರ್ ಲದ್ದಿ ಹುಳು ಕಾಯಿ ಕೊರಕ ನಂತರ ಗಾಲ್ ನೊಣ ಅಂತ ಬರುತ್ತೆ. ಸೊ ಇವೆಲ್ಲ ಮೆಣಸಿನಕಾಯಿಯಲ್ಲಿ ಬರುವಂತಹ ಕೀಟಪೀಡಗಳು. ಸೊ ಇವುಗಳನ್ನು ನಾವು ಯಾವ ಥರ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು? ಸೊ ಸಮಗ್ರವಾಗಿ ಇವುಗಳನ್ನ ನಿರ್ವಹಣೆ ಮಾಡಬೇಕಂದ್ರೆ ಮುಂಚೆಯಿಂದ ನಾವು ನಾಟಿ ಮಾಡುವ ಹಂತದಿಂದ ನಾವು ಇದನ್ನು ಸಮಗ್ರ ಪೀಡೆ ನಿರ್ವಹಣೆ ಮಾಡಬೇಕು. ಯಾವ ಥರ ಅಂದರೆ ನಾವು ಹೊಲಗಳಲ್ಲಿ ನಾಟಿ ಮಾಡೋಕ್ಕಿಂತ ಮುಂಚೆನೆ ಉಳುಮೆಯನ್ನು ಏನು ಮಾಡ್ತೀವಲ್ಲ ಅದು ಆಳವಾಗಿ ಉಳುಮೆಯನ್ನು ಮಾಡಬೇಕು. ಸೊ ಆಳವಾಗಿ ಉಳುಮೆಯನ್ನು ಮಾಡಿದರೆ ಏನಾಗುತ್ತೆ ಅಂತಂದರೆ ಈ ಸ್ಪೋಡಾಪ್ಟ್ರ ಲದ್ದಿ ಹುಳದ್ದು ಕೋಶಾವಸ್ಥೆ ಇರಬಹುದು, ಅಥವಾ ಈ ಹೆಲಿಕೋರ್ಪದ ಕೋಶಾವಸ್ಥೆ ಇರ್ಬೋದು, ಇವೆಲ್ಲನೂ ಕೋಶಗಳು ಏನು ಮಣ್ಣಿನಲ್ಲಿ ಹೋಗಿರ್ತವೆ. ಸೊ ಈ ಮಣ್ಣಿನಲ್ಲಿ ಹೋಗಿರೋ ಕೋಶಗಳು ನಾವು ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತಂದರೆ ಹೊರಗಡೆ ಕಾಣಿಸ್ತವೆ, ಅಂದರೆ ಎಕ್ಸ್ಪೋಸ್ ಆಗ್ತವೆ. ಸೊ ಒಂದು ಬಿಸಿಲಿನ ಶಾಖಕ್ಕೆ ಇವು ಬಂದು ತಗಲಿ ಸತ್ತೋಗ್ಬೋದು. ಇನ್ನೊಂದೇನು ಅಂತಂದರೆ ನಾವು ಉಳುಮೆ ಮಾಡಿದಾಗ ರೈತರು ನೋಡಿರ್ಬೋದು, ಟ್ರ್ಯಾಕ್ಟರ್ ಹಾಕ್ಕೊಂಡು ನಾವು ಉಳುಮೆ ಮಾಡ್ತಿರುವಾಗ ಹಿಂದೆ ಎಲ್ಲ ಹಕ್ಕಿಗಳು ಪಕ್ಷಿಗಳು ಬರ್ತಾ ಇರ್ತವೆ. ಏನಕ್ಕೆ ಬರ್ತವೆ ಇವು ಅಂತಂದರೆ, ಇವೇನು ಕೋಶಾವಸ್ಥೆ ಇರ್ತಾವಲ್ಲ, ಆ ಕೋಶಗಳನ್ನು ಆರಿಸ್ಕೊಂಡು ತಿನ್ಲಿಕ್ಕಂತಲೇ ಬರ್ತವೆ. ಸೊ ಇದೊಂದು ಮುಖ್ಯವಾದ ಕ್ರಮ, ನಾವು ಕಲ್ಚರಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಇದನ್ನು ಮಾಡಬೇಕು. ನಂತರ ಇನ್ನೊಂದೇನು ಅಂತಂದರೆ, ಈ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದಕ್ಕಿಂತ ಮುಂಚೆ ಈಗ ಫಸ್ಟ್ ಸಸಿಗಳನ್ನ ಬೆಳೆಸ್ತೀವಿ. ಸಸಿಗಳನ್ನ ಬೆಳೆಸೋವಾಗೇ ನಾವು ಸೀಡ್ಸ್ ಆಲ್ರೆಡಿ ಟ್ರೀಟೆಡ್ ಇದ್ದರೆ ಒಳ್ಳೆಯದು, ಅದೇ ಥರ ನಾವು ಸಸಿಯನ್ನು ಬೆಳೆಸ್ಬೋದು. ಇಲ್ಲ ಅಂತಂದರೆ ಸೀಡ್ ಟ್ರೀಟ್ಮೆಂಟ್ ಬೀಜೋಪಚಾರವನ್ನು ಮಾಡಬೇಕು. ಬೀಜೋಪಚಾರ ಅಂತಂದರೆ ರಸ ಹೀರುವ ಕೀಟಗಳನ್ನ ನಿರ್ವಹಣೆ ಮಾಡಲು ನಾವು ಮೊದಲನೇದಾಗಿ ಇಮ್ಡಾಕ್ಲೋಪ್ರಿಡ್ ಗೌಚ ಅಂತ ಸಿಗುತ್ತೆ. ಸೊ ಅದನ್ನು ಒಂದು ಕೆ ಜಿಗೆ 5 ml ಪ್ರತಿ ಕೆ ಜಿ ಬೀಜಕ್ಕೆ ನಾವು ಉಪಚಾರವನ್ನು ಮಾಡಿಬಿಟ್ಟು ಆಮೇಲೆ ನಾವು ನರ್ಸರಿಯಲ್ಲಿ ಹಾಕಬೇಕು. ಸೊ ಹಾಕಿದ ನಂತರ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮುಖ್ಯ ಫೀಲ್ಡ್ಗೆ ಅಂದರೆ ಹೊಲದಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ನಾಟಿ ಮಾಡುವಾಗ ಇದನ್ನು ಏನು ನಾವು ಕಿತ್ತಿರ್ತೀವಲ್ಲ ಈ ಸಸಿಗಳನ್ನ, ಆ ಸಸಿಗಳ ಬೇರನ್ನು ಅಥವಾ ಸಸಿಗಳನ್ನೇ ಕಂಪ್ಲೀಟಾಗಿ ಇಮ್ಡಾಕ್ಲೋಪ್ರಿಡ್ ಸೊಲ್ಯೂಷನ್ ಸೊ ಇದರಲ್ಲಿ ಅದ್ದು ಬಿಟ್ಟು ನಾವು ನಾಟಿಯನ್ನು ಮಾಡಿದರೆ 20-25 ದಿನಗಳವರೆಗೂ ನಾವು ಈ ರಸ ಹೀರುವ ಕೀಟಗಳಿಂದ ನಮ್ಮ ಬೆಳೆಯನ್ನು ನಾವು ರಕ್ಷಿಸ್ಕೋಬೋದು. ನಂತರ ಇನ್ನೊಂದು ಏನು ಅಂತಂದರೆ ರಸ ಹೀರುವ ಕೀಟಗಳನ್ನ ನಿರ್ವಹಣೆ ಮಾಡಲು ಅಂತಂದರೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಹಳದಿ ಬಣ್ಣದ ಅಂಟಿನ ಬಲೆಗಳಂತ ಸಿಗ್ತವೆ. ಸೊ ಈ ಅಂಟಿನ ಬಲೆಗಳನ್ನ ಹಳದಿ ಬಣ್ಣ ಇರ್ಬೋದು ಅಥವಾ ನೀಲಿ ಬಣ್ಣದ್ದಿರ್ಬೋದು, ಈ ಅಂಟಿನ ಬಲೆಗಳನ್ನ ಏನು ಮಾಡಬೇಕಂದ್ರೆ 1 ಎಕರೆಗೆ 8-10 ಈ ಥರದ್ದು ಹಳದಿ ಅಂಟಿನ ಬಲೆಗಳನ್ನ ನಾವು ಅಲ್ಲಲ್ಲಿ ಅಳವಡಿಸ್ಬೇಕು. ಯಾವಾಗ ಅಂತಂದರೆ ಬೆಳೆ 20 ದಿನ ಇರುವಾಗ ನಾವು ಅಳವಡಿಸ್ಬೋದು. ಅಳವಡಿಸೋದ್ರಿಂದ ಏನಾಗುತ್ತಂದರೆ ಬೆಳೆ ಇನಿಷಿಯಲ್ ಸ್ಟೇಜಲ್ಲಿ ಇರೋದ್ರಿಂದ ಆಮೇಲೆ ಸ್ಟಾರ್ಟಿಂಗಲ್ಲಿ ಈ ಥ್ರಿಪ್ಸ್ ನುಸಿ ಇರ್ಬೋದು ಅಥವಾ ಮೈಟ್ಸ್ ನುಸಿ ಇರ್ಬೋದು ಸ್ವಲ್ಪನೇ ಇರ್ತವೆ. ಸೊ ಇವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಮೂವ್ಮೆಂಟ್ ಆಗುವಾಗ ಈ ಅಂಟಿನ ಬಲೆಗಳಿಗೇನು ಹತ್ಕೊಂಡ್ಬಿಟ್ಟು ಸೊ ಅಲ್ಲೇ ಸ್ಟಾಪ್ ಆಗ್ತವೆ. ಸೊ ಆ ಥರ ನಾವು ಸ್ವಲ್ಪ ಇದನ್ನು ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಮಾಡ್ಬೋದು. ಸೊ ನಂತರ ಇನ್ನೊಂದೇನು ಮುಖ್ಯವಾದದ್ದು ಅಂತಂದರೆ ಬೆಳೆ ಬೆಳೆದಾಗ ನಾವು ಹೊಲದ ಸುತ್ತಲೂ 2 ಅಥವಾ 4 ಸಾಲು ಜೋಳ ಅಥವಾ ಮೆಕ್ಕೆಜೋಳವನ್ನು ಬಿತ್ತಬೇಕು. ಇದು ಬಿತ್ತಿದಾಗ ಏನಾಗುತ್ತೆ ಅಂತಂದರೆ ಈಗ ಪಕ್ಕದ ಹೊಲದಲ್ಲಿ ಅವರೂ ಸಹ ಏನು ಮೆಣಸಿನಕಾಯಿಯನ್ನು ಬೆಳೆದಿದ್ದರೆ ಈ ಥ್ರಿಪ್ಸ್ ನುಸಿ ಅವ್ರ ಹೊಲದಲ್ಲಿ ಜಾಸ್ತಿ ಇತ್ತು ಅಂತಂದರೆ ಇದು ಬಾರ್ಡರ್ ಕ್ರಾಪ್ ಹಾಕಿದರೆ ಸೈಡಿಗೆ ಆ ಹೊಲದಿಂದ ಈ ಹೊಲಕ್ಕೆ ಹರಡೋದನ್ನು ನಾವು ತಡೆಗಟ್ಟಬೋದು. ಆ ಥರ ಇದನ್ನು ನಿರ್ವಹಣೆ ಮಾಡ್ಬೋದು. ಇನ್ನೊಂದೇನು ಅಂತಂದರೆ ರಸ ಹೀರುವ ಕೀಟಗಳಾದಮೇಲೆ ಎಲೆ ತಿನ್ನುವ ಅಥವಾ ಕಾಯಿಕೊರಕ ಕೀಟಗಳು ಅಂತ ಹೇಳಿದೆ. ಸೊ ಇದರ ನಿರ್ವಹಣೆ ಮಾಡೋದಕ್ಕೆ ನಾವು ಬೆಳೆ 1 ತಿಂಗಳಿರುವಾಗ ಮೋಹಕ ಬಲೆಗಳ ಅಳವಡಿಕೆ. ಸೊ ಈ ಮೋಹಕ ಬಲೆಗಳು 1 ಎಕರೆಗೆ 2 ನಾವು ಮೋಹಕ ಬಲೆಗಳನ್ನ ಅಳವಡಿಕೆ ಮಾಡಬೇಕು. ಏನಿವು ಮೋಹಕ ಬಲೆಗಳು ಅಂತಂದರೆ ಈ ಮೋಹಕ ಬಲೆಯಲ್ಲಿ ಏನಿರುತ್ತೆ ಅಂದರೆ ಈ ಹುಳಗಳ ಹೆಣ್ಣಿನ ಹುಳದ ವಾಸನೆ ಇರುತ್ತೆ. ಸೊ ಈ ಹೆಣ್ಣಿನ ಹುಳದ ವಾಸನೆಗೆ ಗಂಡು ಹುಳಗಳೇನಿರ್ತಾವಲ್ಲ ಸ್ಪೋಡಾಪ್ಟರದ ಲದ್ದಿ ಹುಳದ್ದಿರ್ಬೋದು ಅಥವಾ ಹೆಲಿಕೋರ್ಪ ಕಾಯಿಕೊರ್ಕದ ಹುಳದ್ದಿರ್ಬೋದು, ಸೊ ಪ್ರತಿ ಹುಳಕ್ಕೂ ಒಂದು ವಿಶೇಷವಾದ ವಾಸನೆ ಇರುತ್ತೆ. ಸೊ ಆ ವಿಶೇಷವಾದ ವಾಸನೆನ ಈ ಮೋಹಕ ಬಲೆಗಳಲ್ಲಿ ಅಳವಡಿಸಿರ್ತಾರೆ. ಸೊ ಅಂಥ ಮೋಹಕ ಬಲೆಗಳು ನಾವು ನಮ್ಮ ರೈತರ ಕ್ಷೇತ್ರದಲ್ಲಿ ಅಳವಡಿಸಿದರೆ ಸೊ ನಮಗೆ ಸಮೀಕ್ಷೆ ಮಾಡಲು ಅದು ಈಸಿ ಆಗುತ್ತೆ. ನಾವು ಹೋಗಿ ನೋಡ್ತಾ ಇರಬೇಕಾದ್ರೆ ಸೊ ಅದರಲ್ಲಿ ಹುಳಗಳು ಬಿದ್ದಿದ್ದಾವೆ ಅಂತಂದರೆ ಸೊ ಈ ಹುಳದ್ದು ಹಾವಳಿ ಸ್ಟಾರ್ಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ಹಾವಳಿ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾದಮೇಲೆ ನಂತರ ನಾವು ಏನು ಮಾಡ್ಬೋದು, ತತ್ತಿನಾಶಕಗಳನ್ನು ಸಿಂಪರಣೆಯನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಕೀಟನಾಶಕಗಳ ಸಿಂಪರಣೆಯನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಈ ಸಮೀಕ್ಷೆಯನ್ನು ಮಾಡಿ ನಾವು ನಂತರ ನಿರ್ವಹಣೆಯನ್ನು ಕೈಗೊಳ್ಬೇಕು. ಸೊ ಇದಾದಮೇಲೆ ಇನ್ನೊಂದೇನಂತಂದರೆ ಈ ಹಸಿರು ಕಾಯಿ ಕೊರಕ ಇದ್ರ ಬಾಧೆಯನ್ನು ಮೆಣಸಿನಕಾಯಿ ಬೆಳೆಯಲ್ಲಿ ಕಡಿಮೆ ಮಾಡಬೇಕು ಅಂತಂದರೆ ಇನ್ನೊಂದೇನಂದರೆ ಹಳದಿ ಬಣ್ಣಿನ ಚೆಂಡು ಹೂವಿನ ಸಸಿಗಳು. ಸೊ ಇವು 25 ದಿನದ ವಯಸ್ಸಿನ ಚೆಂಡು ಹೂವಿನ ಸಸಿಗಳು ಏನು ಮಾಡ್ಬೇಕಂದ್ರೆ ನಾಟಿ ಮಾಡೋ ಟೈಮಲ್ಲಿ ನಾವು ಇದು ಮುಖ್ಯ ಭೂಮಿಯಲ್ಲಿ ಈ ಮೆಣಸಿನಕಾಯಿ ಜೊತೆಗೆ ಈ ಚೆಂಡು ಹೂವಿನ ಸಸಿಗಳನ್ನು ಹಾಕಬೇಕು. ಏನಕ್ಕೆ ಚೆಂಡು ಹೂವಿನ ಸಸಿಗಳು ಹಾಕಬೇಕು ಅಂತಂದರೆ ಒಂದು ಈ ಹುಳಗಳೇನಿರ್ತಾವಲ್ಲ ಹಳದಿ ಬಣ್ಣಕ್ಕೆ ಜಾಸ್ತಿ ಆಕರ್ಷಣೆಗೊಳ್ತವೆ. ಸೊ ಆಕರ್ಷಣೆಗೊಂಡು ಮುಖ್ಯ ಬೆಳೆ ಅಂದರೆ ಮೆಣಸಿನಕಾಯಿ ಬದಲು ಚೆಂಡು ಹೂವಿನ ಮೇಲೆ ಇದು ಅದ್ರದ್ದು ಹಾವಳಿ ಮಾಡ್ತದೆ. ಸೊ ಚೆಂಡು ಹೂವಿನ ಮೇಲೆ ಬಂದ ತಕ್ಷಣ ನಾವು ಕಂಪ್ಲೀಟ್ ನಮ್ಮ ಫೀಲ್ಡ್ಗೆ ನಾವು ಅಂದರೆ ಸಿಂಪರಣೆಯನ್ನು ಕೈಗೊಳ್ಳದೇನೆ ಬರೀ ಏನು ನಾವು ಮಧ್ಯ ಮಧ್ಯ ರೋಸಲ್ಲಿ ಈ ಚೆಂಡು ಹೂಗಳನ್ನ ಹಾಕಿರ್ತೀವಿ ಅಥವಾ ಬಾರ್ಡರ್ಸಲ್ಲಿ ಹಾಕಿರ್ತೀವಲ್ಲ ಈ ಚೆಂಡು ಹೂಗಳನ್ನ, ಸೊ ಅದ್ರ ಮೇಲೆ ಸಿಂಪರಣೆ ಕೈಗೊಳ್ಬೋದು. ಅಂದರೆ ಸಿಂಪರಣ ದ್ರಾವಣ ಹೆಚ್ಚಿಗೆ ನಮಗೆ ಖರ್ಚಾಗೋದಿಲ್ಲ. ಸೊ ಆ ಥರ ನಿರ್ವಹಣೆಯನ್ನು ಮಾಡ್ಬೋದು. ಸೊ ಇನ್ನೊಂದು ಏನು ಮುಖ್ಯವಾದದ್ದಂದರೆ ಅವಶ್ಯಕತೆ ಎಲ್ಲಿ ಇರುತ್ತಲ್ಲ ಅಲ್ಲಿ ನಾವು ಈ ರಸ ಹೀರುವ ಕೀಟಗಳ ಹತೋಟಿಗೆ ನಂತರ ಏನು ನಾವು ಮುಂಚೆ ಬೀಜೋಪಚಾರ ಮಾಡಿರ್ತೀವಿ, ನಂತರ ಈ ಹಳದಿ ಬಣ್ಣಿನ ಅಂಟಿ ಬಲೆಗಳನ್ನ ಅಳವಡಿಸಿರ್ತೀವಿ, ಅದಾದ್ಮೇಲೂ ಸಹ ನಮಗೆ ಅಲ್ಲೊಂದಿಲ್ಲೊಂದು ಅಥವಾ ಸ್ವಲ್ಪ ಮಟ್ಟಿಗೆ ಈ ರಸ ಹೀರುವ ಕೀಟಗಳು ಕಾಣಿಸ್ಕೊಂಡ್ರೆ ಅವಶ್ಯಕತೆ ಇದ್ದಲ್ಲಿ ನಾವು ಈ ಕೀಟನಾಶಕಗಳ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಆ ಕೀಟನಾಶಕಗಳ ಸಿಂಪರಣೆಯನ್ನು ಕೈಗೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಸ್ವಲ್ಪ ಇದ್ದಾಗ ಬೇವಿನ ಮೂಲದ ಕೀಟನಾಶಕಗಳು ಅಥವಾ ಬೇವಿನ ಬೀಜದ ಕಷಾಯ ಶೇಕಡಾ 5% ಇದನ್ನು ನಾವು ಸಿಂಪರಣೆಯನ್ನು ಕೈಗೊಳ್ಬೋದು. ಇದೆಲ್ಲ ಆದಮೇಲೆ ಫೈನಲ್ ಆಗಿ ನಾವು ಕೀಟನಾಶಕ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಈ ರಸ ಹೀರುವ ಕೀಟಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಯಾವು ಕೀಟನಾಶಕಗಳು ಅಂತಂದರೆ ಥಯಾಮೆಥಾಕ್ಸಮ್ ಅಂತ ಬರುತ್ತೆ. ಸೊ ಅದು 5 ಲೀಟರ್ ನೀರಿಗೆ 1 ಗ್ರಾಮ್ ಅಥವಾ ಫಿಪ್ರೋನಿಲ್ ಅಂತ ಬರುತ್ತೆ, ಅದು 1 ಲೀಟರ್ ನೀರಿಗೆ 1 ಮಿಲಿ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಳಬೇಕು. ಮಿನಿಮಮ್ ಆಗಿ 1 ಹೆಕ್ಟೇರ್ಗೆ 500 ಲೀಟರ್ ಸಿಂಪರಣ ದ್ರಾವಣವನ್ನು ಕಂಪಲ್ಸರಿಯಾಗಿ ನಾವು ಯೂಸ್ ಮಾಡಬೇಕು. ಸೊ ನಂತರ ಇದು ರಸ ಹೀರುವ ಕೀಟಗಳ ನಿರ್ವಹಣೆ. ನಂತರ ಕಾಯಕೊರಕ ಅಥವಾ ಎಲೆ ತಿನ್ನುವ ಕೀಟಗಳು ಬಂದರೆ ಹಸಿರು ಕಾಯಕೊರಕ ಅಥವಾ ರಬ್ಬರ್ ಹುಳು ಅಥವಾ ಲದ್ದಿ ಹುಳು ಅಂತ ಹೇಳಿದ್ನಲ್ಲ ಸ್ಪೋಡಾಪ್ಟರ್, ಸೊ ಅದ್ರ ಬಾಧೆ ಜಾಸ್ತಿ ಇದ್ದಾಗ ನಾವು ಈ ಮೋಹಕ ಬಲೆಗಳ ಅಳವಡಿಕೆ ಆಗಿರ್ಬೋದು, ನಂತರ ತತ್ತಿನಾಶಕ ಸಿಂಪರಣೆ ಆದಮೇಲೂ ಸಹ ಕೀಟನಾಶಕಗಳ ಸಿಂಪರಣೆ ಅವಶ್ಯಕತೆ ಇತ್ತು ಅಂತಂದರೆ ನಾವು ಸಿಂಪರಣೆಯನ್ನು ಕೈಗೊಳ್ಬೋದು. ಯಾವ ಕೀಟನಾಶಕಗಳ ಸಿಂಪರಣೆ ಅಂತಂದರೆ ಸ್ಪೈನೋಸೈಡ್ ಅಂತ ಸಿಗುತ್ತೆ, ಸೊ ಅದು 1 ಲೀಟರ್ಗೆ 0.12 ಮಿಲಿ, ಅಥವಾ ಕ್ಲೋರೋಪೈರಿಫಾಸ್ ಇರ್ಬೋದು ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೇಕು. ನಂತರ ಇನ್ನೊಂದು ಮುಖ್ಯವಾದ ಕ್ರಮ ನಾವು ಏನು ಮಾಡ್ಬೋದು ರೈತರು ಅಂತಂದರೆ ಬಿತ್ತಿದ ನಂತರ ಬೇವಿನ ಹಿಂಡಿ ಅಂತ ಸಿಗುತ್ತೆ, ಸೊ ಅದು 1 ಹೆಕ್ಟೇರ್ಗೆ 2.5-2.5 ಕ್ವಿಂಟಲ್ ಅಂತ 2 ಹಂತಗಳಲ್ಲಿ ನಾವು ಹಾಕ್ಬೋದು. ಬಿತ್ತಿದ ಮೇಲೆ 30 ದಿನಗಳ ನಂತರ ಅಳವಡಿಸಿದರೆ ಏನಾಗುತ್ತಂದರೆ ಗಿಡಕ್ಕೆ ಪೋಷಕಾಂಶಗಳನ್ನೂ ಸಿಗ್ತವೆ ಈ ಬೇವಿನ ಹಿಂಡಿಯಿಂದ. ಇನ್ನೊಂದು ಏನಂತಂದರೆ ಜೊತೆಗೆ ಈ ರಸ ಹೀರುವ ಕೀಟಗಳೇನು ಬರ್ತಾವಲ್ಲ ಅದನ್ನು ಸಹ ನಿಯಂತ್ರಿಸುವುದರಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಜೊತೆಗೆ ಟ್ರೈಕೋಡರ್ಮ ಅಂತೇಳಿ ಜೈವಿಕ ಶಿಲೀಂಧ್ರನು ಸಿಗ್ತದೆ, ಅದನ್ನು ಸಹ ಇದು ಬೇವಿನ ಹಿಂಡಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದರೆ, ಸೊ ಇತ್ತೀಚಿನ ದಿನದಲ್ಲಿ ಒಂದು ಮುಖ್ಯವಾದ ರೋಗ ಬರುತ್ತೆ ಯಾವುದಂತಂದರೆ ಸೊರಗು ರೋಗ ಅಂತ ಬರ್ತಾ ಇದೆ. ಸೊ ಈ ಕಡೆ ರಾಯಚೂರು ಭಾಗದಲ್ಲಿ ಲಾಸ್ಟ್ ಇಯರು ಅದರ ಲಾಸ್ಟ್ ಇಯರು ಸ್ವಲ್ಪ ಜಾಸ್ತಿ ಇತ್ತು, ಸೊ ಅದು ನಿಯಂತ್ರಣ ಮಾಡೋದ್ರಲ್ಲಿನೂ ಈ ಟ್ರೈಕೋಡರ್ಮ ಅನ್ನೋದು ತುಂಬ ಉಪಯೋಗವಾಗುತ್ತೆ. ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈ ಬೇವಿನ ಹಿಂಡಿಯನ್ನು ಕೊಡ್ಬೋದು. ಅದಾದಮೇಲೆ ಈ ಗಾಲ್ ಮಿಡ್ಜ್ ಗಾಲ್ನೊಣ ಅಂತ ಹೇಳಿದೆ, ಸೊ ಈ ಗಾಲ್ ಮಿಡ್ಜ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅಸಿಫೇಟ್ ಅದನ್ನು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಅದರ ಜೊತೆಗೆ DDVP ಡೈಕ್ಲೋರವಾಸ್ ಅಂತ ಸಿಗುತ್ತೆ ಅದನ್ನು ಬೆರೆಸಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೋದು. ಸೊ ಈ ಥರ ಈ ರಸ ಹೀರುವ ಕೀಟಗಳಿರ್ಬೋದು ಅಥವಾ ಕಾಯಿ ಕೊರಕ ಅಥವಾ ಎಲೆ ತಿನ್ನುವ ಕೀಟಗಳಿರ್ಬೋದು ಅದರ ಜೊತೆಗೆ ಸೊರಗು ರೋಗ ವಿಲ್ಟ್ ಅಂತ ಹೇಳ್ತೀವಿ ಅದನ್ನಿರ್ಬೋದು. ಸೊ ಈ ಥರ ಕ್ರಮಗಳನ್ನೆಲ್ಲ ಅನುಸರಿಸಿ ನಾವು ಸಮಗ್ರವಾಗಿ ಈ ಪಿಡೆಗಳನ್ನ ನಿರ್ವಹಣೆ ಮಾಡಿದರೆ ರೈತರ ತಮ್ಮ ಬೆಳೆಯನ್ನು ಕಾಪಾಡ್ಕೋಬೋದು ಅಂತ ಹೇಳ್ಬೋದು. ಇದುವರೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಡಾಕ್ಟರ್ GN ಶ್ರೀವಾಣಿ ಅವರಿಂದ ಮಾಹಿತಿಯನ್ನು ಕೇಳಿದರೆ. ರೈತ ಬಂದವರೇ, ಈಗ ಕೇಳೋಣ ಹವಾಮಾನ ವರದಿಯನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ 1-2 ದಿನ ಮೋಡ ಕವಿದ ವಾತಾವರಣವಿದ್ದು ಹಗುರ ಪ್ರಮಾಣ ಮಳೆಯಾಗುವ ಸಾಧ್ಯತೆ ಇದೆ. ನಾಳೆ ಅಂದರೆ 28/2021 ಹವಾಮಾನ ವರದಿ ಈ ರೀತಿಯಾಗಿದೆ. ಗರಿಷ್ಠ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್, ಇನ್ನು ಗರಿಷ್ಠ ಆರ್ದ್ರತೆಯ ಪ್ರಮಾಣ %89 ಇರಲಿದೆ. ಇನ್ನು ಕನಿಷ್ಠ ಆರ್ದ್ರತೆಯ ಪ್ರಮಾಣ %76 ಇರಲಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 2-3 ಕಿಲೋಮೀಟರ್ ಚಲಿಸುವ ಮುನ್ಸೂಚನೆ ಇದೆ. ಇದುವರೆಗೆ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ನಾಳೆ ಅಂದರೆ 28/2021 ಹವಾಮಾನ ವರದಿಯನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ರೈತರಿಗಾಗಿ. ಆರಂಭದಲ್ಲಿ ಕೇಳೋಣ ರೈತರಿಗಾಗಿ ಇರುವಂತಹ ಸಾಮಾನ್ಯ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದ ಮಾವು, ಸೀತಾಫಲ, ಸಪೋಟ ಮತ್ತು ಪೇರಲ ಗಿಡಗಳಿಗೆ ಆಧಾರ ಕೋಲಗಳನ್ನು ಕಟ್ಟಬೇಕು. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆ ಮಾಡಿಸಬೇಕು. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದು. ಇನ್ನು ಮೆಣಸಿನಕಾಯಿ ಬೆಳೆಯುವಂತಹ ರೈತ ಬಾಂಧವರಿಗೆ ಕೆಲವು ಸಲಹೆಗಳು ಈ ರೀತಿಯಾಗಿವೆ. ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WB ಅಥವಾ 4 ಗ್ರಾಂ ಕಾರ್ಬರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಂಬ್ಡಾ ಸೈಲೋಥ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನೊವಲೂರಾನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ಡೈಜಿಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಇನ್ನು ಹತ್ತಿ ಬೆಳೆಯುವಂಥ ರೈತ ಬಾಂಧವರಿಗೆ ಕೆಲವು ಸಲಹೆಗಳು ಈ ರೀತಿಯಾಗಿವೆ. ಹತ್ತಿಯಲ್ಲಿ ರಸ ಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಫ್ಲೋನಿಕ್ಮೈಡ್ 50 WG ಅಥವಾ 0.3 ಗ್ರಾಂ ಡೈನೋಫೆವ್ಯುರಾನ್ 20 SG ಅಥವಾ 1 ಮಿಲಿ ಎಸಿಟಾಮಿಪ್ರೆಡ್ 20 SP ಅಥವಾ 0.2 ಗ್ರಾಂ ಥಯೋಮೈಥಾಕ್ಸಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಬಿತ್ತಿದ 25-30 ದಿನಗಳಲ್ಲಿ ಒಂದು ಸಾರಿ ಕೈಗಳೇ ಅಥವಾ ಅಂತರ ಬೇಸಾಯದ ಅಥವಾ ಅಗಲವಾದ ಎಲೆಯ ಕಳೆ ಇದ್ದರೆ ಪ್ರತಿ ಎಕರೆಗೆ 300 ಮಿಲಿ ಫೈರಿಥಯೋಬ್ಯಾಕ್ ಸೋಡಿಯಂ 10 EC ಅಥವಾ ಹುಲ್ಲು ಜಾತಿಯ ಕಳೆ ಇದ್ದರೆ 300 ಮಿಲಿ ಫಿಜೋಲೋಫಾಪ್ ಇಥೈಲ್ 5 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಶೇಂಗಾ ಬೆಳೆಯಲ್ಲಿ ಇನ್ನು ಶೇಂಗಾ ಬೆಳೆಯುವಂತಹ ರೈತ ಬಾಂಧವರಿಗೆ ಕೆಲವು ಸಲಹೆಗಳು ಈ ರೀತಿಯಾಗಿವೆ. ಶೇಂಗಾ ಬೆಳೆಯಲ್ಲಿ ಎಲೆ ಸುರುಳಿ ಪೂಚಿ ಕೀಟದ ನಿಯಂತ್ರಣಕ್ಕಾಗಿ 2 ಮಿಲಿ ಪ್ರೊಫೆನೋಫಾಸ್ 50 EC ಅಥವಾ 0.075 ಮಿಲಿ ಫ್ಲೋಬೆಂಡಿ ಯಾಮೈಡ್ 39.35 SC ಅಥವಾ 0.12 ಮಿಲಿ ಸೈನೋಸಾಡ್ 45 SC ಅಥವಾ 1 ಮಿಲಿ ಮೊನೋ ಕ್ರೋಟೋಫಾಸ್ 36 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ ರೈತ ಬಾಂಧವರೇ. ಈಗ ಕೇಳೋಣ ಪೇಟೆ ಧಾರಣೆಯನ್ನು. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ಇವರು ಕಳಿಸಿರುವ ದೈನಂದಿನ ಮಾರುಕಟ್ಟೆ ವರದಿ ಈ ರೀತಿಯಾಗಿದೆ. ಭತ್ತ ಹಳೆ ಸೋನಾ ಮಸೂರಿ ಕ್ವಿಂಟಾಲ್ ಕನಿಷ್ಠ 2000 ದಿಂದ ಗರಿಷ್ಠ 2291 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ವರದಿ ಈ ರೀತಿಯಾಗಿದೆ. ಹೆಸರುಕಾಳು ಕ್ವಿಂಟಾಲ್ ಕನಿಷ್ಠ 4326 ರಿಂದ ಗರಿಷ್ಠ 6456 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗೊಂಗ್ರಿ 3669 ರಿಂದ 5438 ರೂಪಾಯಿಗಳು. ಈರುಳ್ಳಿ 355 ರಿಂದ 1820 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 5640 ರೂಪಾಯಿಗಳು. ತೊಗರಿ ಕೆಂಪು 6378 ರಿಂದ 6579 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಉತ್ಪನ್ನವಾರು ದೈನಂದಿನ ವರದಿ ಈ ರೀತಿಯಾಗಿದೆ. ಜೋಳ ಹೈಬ್ರಿಡ್ ಜೋಳ ಕನಿಷ್ಠ 1350 ರಿಂದ ಗರಿಷ್ಠ 1500 ರೂಪಾಯಿಗಳು. ಭತ್ತ ಕಾವೇರಿ ಸೋನ 1686 ರಿಂದ 1850 ರೂಪಾಯಿಗಳು. ಭತ್ತದ ಆರ್ಎನ್ಆರ್ ಹೊಸದು 1720 ರಿಂದ 1826 ರೂಪಾಯಿಗಳು. ಇನ್ನು ಭತ್ತದ ಆರ್ಎನ್ಆರ್ ಹಳೆದು 2000 ರಿಂದ 2050 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ 2100 ರಿಂದ 2450 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ರಾಯಚೂರು ಹಾಗೂ ಸಿಂಧನೂರು ಇವರುಗಳು ಕಳುಹಿಸಿರುವ ಉತ್ಪನ್ನವಾರು ದೈನಂದಿನ ವರದಿಯನ್ನು ಕ್ವಿಂಟಾಲ್ ಪ್ರಮಾಣದಲ್ಲಿ ಕನಿಷ್ಠ ಹಾಗೂ ಗರಿಷ್ಠ ರೀತಿಯಲ್ಲಿ ಕೇಳಿದ್ರಿ. कोरोना वायरस के खतरे से बचते हुए

ಆಂಗ್ಲರ ಗುಂಡಿ ಜನರು ಜಿಸಿ ಕನ್ನಡದ ಕೀರ್ತಿಯ ಬೆಳೆಸಿದರು. ಬಂಡ ಆಂಗ್ಲರ ಗುಂಡಿ ಜನರು ಜಿಸಿ ಕನ್ನಡದ ಕೀರ್ತಿಯ ಬೆಳೆಸಿದರು. ಮಲ್ಲಮ್ಮ ಕಟ್ಟಿ ಹಿಡಿದು ರನ ಕಾದಿದರ, ಕೆಡಿ ಕಟ್ಟಿ ಹಿಡಿದು ರನ ಕಾದಿದರ. ಗಂಡ ಉಡುಪು ಉಟ್ಟು ದುಂಡೂರು ಮಲಸುತ್ತಿ, ಗಂಡ ಉಡುಪು ಉಟ್ಟು ದುಂಡೂರು ಮಲಸುತ್ತಿ, ವೈರಿ ರುಂಡ ಚೆಂಡಾಡಿದರ. ಗಂಡ ಉಡುಪು ಉಟ್ಟು ದುಂಡೂರು ಮಲಸುತ್ತಿ, ವೈರಿ ಮೈಸೂರು ಹುಲಿಯನ್ನು ಮಾನ್ಯತೆ ಪಡೆದಿದ್ದ, ಮೈಸೂರು ಹುಲಿಯನ್ನು ಮಾನ್ಯತೆ ಪಡೆದಿದ್ದ ಟಿಪ್ಪು ಸುಲ್ತಾನ್ ಎಂಬ ಸರದಾರ, ಕೇಳಿ ಟಿಪ್ಪು ಸುಲ್ತಾನ್ ಎಂಬ ಸರದಾರ. ದುರ್ಗದ ಕೋಟೆಯ ರಕ್ಷಿಸಿ ಒಬ್ಬವ, ದುರ್ಗದ ಕೋಟೆಯ ರಕ್ಷಿಸಿ ಒಬ್ಬವ, ಜಾತ್ಮೀತ ಉಳಿಸಾಳ ತನ್ನ ಹೆಸರ. ದುರ್ಗದ ಕೋಟೆ